ಸೀನಿಯರ್ ಎಲ್ಲಕ್ಕಿಂತ ಮೊದಲು. ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತರಿಗೆ ಸಲಹೆಗಳು, ರೈತಗೀತೆಗಳು ಹಾಗೂ ಕೆಲವು ಚಿತ್ರಗೀತೆಗಳನ್ನು ಆಲಿಸೋಣ. ಹಾಗಾದರೆ ಬನ್ನಿ ಆರಂಭಕ್ಕೆ ಆಲಿಸೋಣ ರೈತರಿಗೆ ಸಲಹೆಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ಹೆಸರು ಇದೊಂದು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಯಾಗಿದೆ. 70 ದಿನದಲ್ಲಿ ಇದನ್ನು ನಾವು ಕೊಯ್ಲು ಮಾಡಿ ತೆಗೆಯಬಹುದು. ಕಡಿಮೆ ಖರ್ಚಿನ ಅಥವಾ ಕಡಿಮೆ ಅವಧಿಯಲ್ಲಿ ಬೆಳೀಲಿಕ್ಕೆ ಒಂದು ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಕರಿಕಡಲೆ ಇರ್ಬೋದು ಅಥವಾ ಸೂರ್ಯಕಾಂತಿ, ಈ ಥರದ ಒಂದು ಬೇರೆ ಪರ್ಯಾಯ ಬೆಳೆಯನ್ನು ಬೆಳ್ಕೊಳ್ಳೋಕ್ಕೆ ಕೂಡ ಒಂದು ಸಹಕಾರಿಯಾಗಿರ್ತಕ್ಕಂಥ ಒಂದು ಬೆಳೆಯಾಗಿದೆ. ಜೊತೆಗೆ ಇದು ನಮ್ಮ ರೈತರ ಜಮೀನಿಗೆ ಒಂದು ಫಲವತ್ತತೆಯನ್ನು ಕೊಡ್ತಕ್ಕಂಥ ಬೆಳೆಯಾಗಿದೆ. ಹಾಗಾಗಿ ಈ ಒಂದು ಬೆಳೆಯನ್ನು ಇವತ್ತು ರೈತರು ಬೆಳೀತಾ ಇದ್ದಾರೆ. ಪ್ರಮುಖವಾದ ಕೀಟಗಳಾದಂಥ ಈ ಅಗ್ರೋಮೈಸಿಡ್ ನೊಣ ಮತ್ತು ಸಸ್ಯ ಏನು ಅಥವಾ ಥ್ರಿಪ್ಸ್ ಇದು ಕೀಟಗಳು, ಜೊತೆಗೆ ಅಲ್ಲಲ್ಲಿ ಈ ಎಲೆ ತಿನ್ನುವ ಒಂದು ಹುಳದ ಒಂದು ಬಾಧೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಅಗ್ರೋಮೈಸಿಡ್ ನೊಣ ಅಥವಾ ಏನು ಅಗ್ರೋಮೈಸಿಡ್ ಫ್ಲೈ ಏನಿದೆ, ಇದು ಸ್ವಲ್ಪ ಈ ಎಲೆಗಳ ಮೇಲೆ ಮೊಟ್ಟೆ ಇಟ್ಟ ಮೇಲೆ ಒಂದು ಕಾಂಡವನ್ನು ಕೊರಿತದೆ. ಇದರಿಂದ ಸಸಿಗಳು ಕೂಡ ಬಾಡಿ ಸಾಯುತ್ತವೆ. ಅಲ್ಲಲ್ಲಿ ಈ ರೀತಿ ಆಗೋದಂತ ಗಿಡಗಳ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಕ್ಕಂಥದ್ದು ನಾವು ಕಾಣ್ಬೋದು. ಈ ರೀತಿಯ ಒಂದು ಬಾಧೆ ಕಂಡ ಸಂದರ್ಭದಲ್ಲಿ ರೈತ ಬಾಂಧವರು 0.3 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ ಅಂದರೆ ಕಾನ್ಫಿಡಾರ್ ಈ ಒಂದು ಔಷಧಿಯನ್ನು ಸುಮಾರು ಒಂದು 15 ಲೀಟರ್ನಲ್ಲಿ 5 ಮಿಲಿಲೀಟರ್ ನೀರಿನಂಗೆ ಸೇರಿಸಿಕೊಂಡು ಸಿಂಪಡಣೆ ಮಾಡ್ಬೋದು. ಅದು ಜೊತೆಗೆ ಒಂದು ವೇಳೆ ಅದು ಲಭ್ಯ ಇಲ್ಲದ ಪಕ್ಷದಲ್ಲಿ ಥಯಾಮೆಥಾಕ್ಸಾಮ್ ಅಂತಕ್ಕಂಥ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನಾಗಲಿ ಅಥವಾ ಡಯೋಮಿಥೇಟ್ ಅಂತಕ್ಕಂಥ ಔಷಧಿನಾಗಲಿ ಅವರು ಸಿಂಪಡಣೆ ಮಾಡ್ಬೋದು. ಜೊತೆಗೆ ಈ ಸಸ್ಯೆಯನ್ನು ಅಥವಾ ಥ್ರಿಪ್ಸ್ ನುಸಿ ಅಂತ ಹೇಳಿದೆ, ಇದೂ ಕೂಡ ಅಲ್ಲಲ್ಲಿ ಕಂಡುಬರುತ್ತೆ. ಇದು ರಸ ಇರತಕ್ಕಂಥ ಒಂದು ಕಾರ್ಯ ಮಾಡೋದ್ರಿಂದ ಎಲೆಗಳು ಒಂಥರ ಮುಟ್ರು ಆಗ್ತವೆ. ಕೆಲವೊಮ್ಮೆ ಇದಕ್ಕೆ ಹಳದಿ ನಂಜುರು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದರ ಒಂದು ನಿರ್ವಹಣೆಗಾಗಿ ರೈತರು ಮೊನೋಕ್ರೋಟೋಫಾಸ್ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು, ಅಥವಾ ಡೈಮಿಥೇಟ್ ಅಂತಕ್ಕಂಥ ಔಷಧಿ ಇಲ್ಲಾಂತಂದರೆ ಥಯಾಮೆಥಾಕ್ಸಾಮ್ ಅದನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಇನ್ನು ಎಲೆ ತಿನ್ನುಹುಳದ ಒಂದು ಸಮಸ್ಯೆ ಅಲ್ಲಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಇದೇನಾದರೂ ತಮ್ಮ ಒಂದು ಜಮೀನಿನಲ್ಲಿ ಅಥವಾ ಒಂದು ಬೆಳೆಯಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ಆ ಎಲೆಗಳ ಮೇಲೆ ಅಲ್ಲಲ್ಲಿ ಒಂದು ರಂಧ್ರಗಳು ಕಾಣ್ತವೆ. ಈ ರೀತಿ ಜಾಸ್ತಿ ಒಂದು ರಂಧ್ರಗಳಿದ್ದಾಗ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗಿ ಗಿಡದ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇದರ ಒಂದು ನಿರ್ವಹಣೆಗಾಗಿ ರೈತ ಬಾಂಧವರು ಮಿಥೈಲ್ಫೆನಾಥೇನ್ ಅಥವಾ ಮೊನೋಕ್ರೋಟೋಫಾಸ್ ಮಾಡ್ಬೋದು, ಇಲ್ಲ ಅಂತಂದರೆ ಲಭ್ಯ ಇರತಕ್ಕಂಥ ಇಮಾಮೆಕ್ಟಿನ್ ಬೆಂಜೋಯ್ಟ್ ಅದನ್ನಾದರೂ ಕೂಡ ಅವರು ಸಿಂಪಡಣೆ ಮಾಡ್ಬೋದು. ಇಮಾಮೆಕ್ಟಿನ್ ಬೆಂಜೋಯ್ಟ್ ಸಿಂಪಡಣೆ ಮಾಡಬೇಕಾದ ಸಂದರ್ಭದಲ್ಲಿ 5 ಗ್ರಾಮ್ ಪ್ರತಿ 15 ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪಡಣೆ ಮಾಡಿದರೆ ಈ ಎಲೆ ತಿನ್ನ ಹುಳದ ಒಂದು ಬಾಧೆಯನ್ನು ಕೂಡ ಅವರು ನಿರ್ವಹಣೆ ಮಾಡ್ಬೋದು. ರೈತ ಬಂದರು ಇವನ್ನ ಗಮನದಲ್ಲಿ ಇಟ್ಟುಕೊಂಡು ನಿರ್ವಹಣೆ ಮಾಡಿದರೆ ಹೆಚ್ಚಿನ ಒಂದು ಇಳುವರಿ ಪಡೆಯಬಹುದು. ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದ್ರಲ್ಲ ರೈತ ಬಂಧುವರೇ, ಬನ್ನಿ ಇನ್ನು ಮುಂದೆ ಆಲಿಸೋಣ ಕೆಲವು ರೈತ ಗೀತೆಗಳನ್ನು. ಮೊದಲಿಗೆ ಬಾಗಿ ಉಳುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆರಿಯೋತಿಸ್ಗ ಹೆಡಮುರುಗಿ ಬಿಗಿಬೇಕಂದ್ರ ಇದೆ ಸರಿ ಇದೆ

ತಗ್ ಜೀವ ತೈತು ಸಾಲ್ದ ಬಲ್ಯ ಬೀಸಿ ಅಜ್ಜಿ ತಗ್ ಜೀವ ತೈತು ತಾವು ಕಾಕೆ ಹಂಗು ಇನ್ನಿಲ್ಲ ಜಗನ್ ಹಂಗೆ ಜಬರ್ದಸ್ತ್ ಮಾಡೋ ಜಮೀನ್ದಾರ ಜೋರು ಕುಸಿರಿಲ್ಲ ಜಮೀನ್ದಾರ Thank you.